ತಪಸ್ಯ ಮುನಿಗಳು ಸತಿಯೊಡನೆ ನಿಂತವೋ ರಾಮ ರಾಮ ಬಂದಸ್ಯ ಮುನಿಗಳು ಸತಿಯೊಡನೆ ನಿಂತವೋ ರಾಮ ರಾಮ ಅವರಿಗೆ ಚೆಂಬಿನಳುದು ಕಾವ ತಂದಿಟ್ಟು ರಾಮ ರಾಮ ಅವರಿಗೆ ಪಂಚಭಕ್ಷ ಪರಮನ್ನ ಪಾಯ ಸಂಗಳ ರಾಮ ರಾಮ ಹಸಿವು ತ್ರಿಶವು ಬಿಸಿಲೋಳು ಬಂದೆವೋ ರಾಮ ರಾಮ ಹಸಿವು ತ್ರಿಶವು ಬಿಸಿಲೋಳು ಬಂದೆವೋ ರಾಮ ರಾಮ ಇಷ್ಟ ಭೋಜಂಗಳಾಗಬೇಕೆಂದವೋ ಪಂಚಭಕ್ಷ ಪರಮನ್ನ ಪಾಯ ಸಂಗಡ ರಾಮ ರಾಮ ಆದವು ಅನ್ನ ಕಾದ ಕೊಡನ ನೀರು ರಾಮ ರಾಮ ಆದವು ಅನ್ನ ಕಾದ ಕೊಡನ ಹಾಲು ರಾಮ ರಾಮ ಬಟ್ಟ ಕಳ್ಮುವರೆ ಸ್ನಾನವ ಮಾಡಿರೋ ರಾಮ ರಾಮ ಆದವು ಅನ್ನ ಕಾದ ಕೊಡನ ಹಾಲು ರಾಮ ರಾಮ ಬಟ್ಟ ಕಳ್ಮುವರೆ ಜಪ ತಾಪ ಅನುಷ್ಠಾನ ಮುಗಿಸಿರೋ ರಾಮ ರಾಮ ಹಸಿವು ತ್ರಿಶವು ಬಿಸಿಲೋಳು ಬಂದೆವೋ ರಾಮ ರಾಮ ಪಂಚಭಕ್ಷ ಪರಮನ್ನ ಪಾಯ ಸಂಗಡ ರಾಮ ರಾಮ ಅವರಿಗೆ ಹೊಸ ಹೊನ್ನಿ ನರಿವಾಣದಲ್ಲಿ ತಂದಿಸಿತು ಮಾರಾಮ ತಂದಿಟ್ಟದಲ್ಲದೆ ತುತ್ತಿಡಬೇಕೆಂದವೋ ರಾಮ ರಾಮ ತಂದಿಟ್ಟದಲ್ಲದೆ ತುತ್ತಿಡಬೇಕೆಂದವೋ ರಾಮ ರಾಮ ಹುಟ್ಟದ ಬಿಟ್ಟು ಹುಟ್ಟಿದ ದೇಹದಿ ರಾಮ ರಾಮ ಅಂಬಾರ ದೇಶದಿ ದಿಗಂಬಾರ ಮಾರ್ಗದಿ ರಾಮ ರಾಮ ತುತ್ತಿಡಬೇಕೆಂದವೋ ರಾಮ ರಾಮ ಚಿಂತಾದಾಯಕನೇ ಗತಿಯೆಂದು ನೆನೆದಾಳೋ ರಾಮ ರಾಮ ಗತಿಯ ನೆನೆದು ಶ್ರೀಪತಿಯ ನೆನೆದಾಳೋ ರಾಮ ಶ್ರೀಪತಿಯ ನೆನೆದು ಪತಿಯ ಕಾಮಂಡಲೋದಕವ ತಳೆದಾಳೋ ರಾಮ ರಾಮ ಅವರಿಗೆ ಹೊಸ ಹೊನ್ನಿ ನರಿವಾಣದಲ್ಲಿ ತಂದಿರುತ್ತಿತು ರಾಮ ಚಿಂತಾದಾಯಕನೇ ಗತಿಯೆಂದು ನೆನೆದಾಳೋ ರಾಮ ರಾಮ ಅವರ ಮೂವರು ಹಸು ಮಕ್ಕಳಾದವೋ ರಾಮ ಅವರ ಮೂವರು ಹಸು ಮಕ್ಕಳಾದವೋ ರಾಮ ರಾಮ ಅವರ ಮೂವರ ತೊಡೆಯ ಮೇಲಿಟ್ಟಾಳೋ ರಾಮ ರಾಮ ಅವರ ಮೂವರ ತೊಡೆಯ ಮೇಲಿಟ್ಟಾಳೋ ರಾಮ ರಾಮ ದೃಷ್ಟಿ ತೆಗೀತೆಂದೆ ಕಪ್ಪಿನ ಬಟ್ಟಿಟ್ಟಾಳೋ ರಾಮ ಅವರ ಮೂವರ ನೋಡಿ ನೆತ್ತಿಗೆಣ್ಣೆಯ ನೆರೆದಾಳೋ ರಾಮ ರಾಮ ದೃಷ್ಟಿ ತೆಗೀತೆಂದೆ ಕಪ್ಪಿನ ಬಟ್ಟಿಟ್ಟಾಳೋ ರಾಮ ರಾಮ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೀತಾ ಜಿ ಭಟ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 7 ಗಂಟೆ ಆಗಲಿದೆ. ಯುವವಾಣಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಅವರಿಂದ ಸಂದೇಶ. ಪ್ರತಿ ವರ್ಷ ಜೂನ್ 12ರಂದು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯ ದಿನವನ್ನು ಆಚರಿಸಲಾಗುತ್ತಿದ್ದು, ಈ ವರ್ಷ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಯೂನಿವರ್ಸಲ್ ಸೋಷಿಯಲ್ ಪ್ರೊಟೆಕ್ಷನ್ ಟು ಎಂಡ್ ಚೈಲ್ಡ್ ಲೇಬರ್ ಎಂಬ ಘೋಷವಾಕ್ಯದ ಆಶಯದೊಂದಿಗೆ ಕರ್ನಾಟಕ ರಾಜ್ಯವನ್ನು